ಈ ಒಂದು ಏಪ್ರಿಲ್ ಚಾಟ್ನಿ ಬಗ್ಗೆ ತಾವಿವತ್ತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತ. ಮುಖ್ಯವಾಗಿ ಈ ಏಪ್ರಿಲ್ ಚಾಟ್ನಿಯನ್ನ ನಾವು ಬೇಸಿಗೆ ಚಾಟ್ನಿ ಅಂತ ಕೂಡ ಕರಿತೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತೀರಿ? ನೋಡಿ, ಇದು ನಾನು ಮೊದಲೇ ಹೇಳಿದಾಗೆ ಏಪ್ರಿಲ್ ಚಾಟ್ನಿ ಕಳೆದ ವರ್ಷದ ಇಳುವರಿ ಆ ಹಣ್ಣುಗಳನ್ನ ಕಟ್ ಮಾಡಿದ ನಂತರ ಮಾಡುವಂಥದ್ದು. ಆಗೇನಾಗುತ್ತೆ, ಗಿಡಗಳಿಗೆ ತುಂಬ ಸಾಕಷ್ಟು ಅದು ತನ್ನ ಪೋಷಕಾಂಶಗಳನ್ನೆಲ್ಲ ಹೀರಿ ಗಿಡ ತುಂಬ ಬಳಲಿರುತ್ತೆ. ಅದಕ್ಕೋಸ್ಕರ ಆ ಗಿಡಗಳಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು. ಕಳೆದ ವರ್ಷದ ಕಟಾವು ಆದ ನಂತರ ಗಿಡಗಳಿಗೆ ಒಂದು 3-4 ವಾರ ವಿಶ್ರಾಂತಿ ಕೊಟ್ಟು ಆ ಸಮಯದಲ್ಲಿ ಚೆನ್ನಾಗಿ ನೀರು ಕೊಡಬೇಕು. ಅದು ಕೊಟ್ಟು ಈ ಬ್ಯಾಕ್ ಪ್ರೂನಿಂಗ್ ಅಂದರೆ ಏಪ್ರಿಲ್ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಇದನ್ನ ಫೌಂಡೇಶನ್ ಪ್ರೂನಿಂಗ್ ಅಂದರೆ ತಳಪಾಯನ ಅಂತ ಏನು ಹೇಳ್ತೀವಿ ನಾವು ಮನೆ ಕಟ್ಟಬೇಕಾದ್ರೆ, ಆ ರೀತಿ ಫೌಂಡೇಶನ್ ಪ್ರೂನಿಂಗ್ ಮಾಡೋದ್ರಿಂದ ಸದೃಢವಾದ ಕಡ್ಡಿಗಳನ್ನ ಗಿಡಗಳ ಮೇಲಿಟ್ಟು ಅದರಲ್ಲಿ ಉತ್ತಮವಾದ ಫಲವಂತ ಕಣ್ಣುಗಳು ಇರುವಂತೆ ಮಾಡೋದ್ರಿಂದ ಮುಂದಿನ ಇಳುವರಿ ಹೆಚ್ಚಾಗಿ ಬರುತ್ತೆ. ಆದ್ರಿಂದ ಮುಂದಿನ ಬೆಳೆಗೆ ಒಂದು ರೀತಿ ಪಾಯ ಹಾಕಿದಂಗೆ ಅದಕ್ಕೋಸ್ಕರ ಇದನ್ನ ಇಂಗ್ಲಿಷ್ನಲ್ಲಿ ಫೌಂಡೇಶನ್ ಪ್ರೂನಿಂಗ್ ಅಂತ ಸಹ ಕರೀತಾರೆ. ಸೊ ಈ ಚಾಟ್ನಿ ಮಾಡೋದಕ್ಕೆ ಏಪ್ರಿಲ್ನಲ್ಲಿ ಮಾಡೋದ್ರಿಂದ ಇದನ್ನು ಏಪ್ರಿಲ್ ಪ್ರೂನಿಂಗ್ ಅಂತ ಸಾಮಾನ್ಯವಾಗಿ ಕರೀತಾರೆ. ಅದರಿಂದ ಇದು ಕಟಿಂಗ್ ಆದ ತಕ್ಷಣ, ಹಾರ್ವೆಸ್ಟ್ ಆದ ತಕ್ಷಣ ಒಂದು 3-4 ವಾರ ಆದಮೇಲೆ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಸರಿ, ಈಗ ಏಪ್ರಿಲ್ ಚಾಟ್ನಿ ಮಾಡೋದಕ್ಕಿಂತ ಮೊದಲು ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕಾಗ? ಖಂಡಿತ. ನಾವು ಏಪ್ರಿಲ್ ಚಾಟ್ನಿ ಸೀದಾ ಚಾಟ್ನಿ ಮಾಡೋ ಬದಲು ಹಾರ್ವೆಸ್ಟ್ ಆದ ನಂತರ, ಕಳೆದ ಹಣ್ಣು ಹಾರ್ವೆಸ್ಟ್ ಆದ ನಂತರ ಒಂದು 2-3 ವಾರ ನೀವು ಅದಕ್ಕೆ ಗಿಡಗಳಿಗೆ ವಿಶ್ರಾಂತಿ ಕೊಟ್ಟು ನಂತರ ಈಗ ಚಾಟ್ನಿ ಮಾಡೋ 15 ದಿನಕ್ಕೆ ಮುಂಚೆ ಗಿಡಗಳ ಬದುಗಳಲ್ಲಿ ಏನು ಮಾಡಬೇಕು, ಸ್ವಲ್ಪ ಎಲ್ಲ ಮಣ್ಣೆಲ್ಲ ತೆಗೆದುಬಿಟ್ಟು ಒಂದು ಗಿಡಕ್ಕೆ ಒಂದು 3-4 ಮಕರಿ ಕೊಟ್ಟಿಗೆ ಗೊಬ್ಬರ, ಅದರ ಜೊತೆಗೆ ಸ್ವಲ್ಪ ಹಿಂಡಿಗಳು, ಬೇವಿನ ಹಿಂಡಿ ಆಗ್ಬೋದು ಅಥವಾ ನಮ್ಮ ಹೊಂಗೆ ಹಿಂಡಿ, ಅದ್ರ ಜೊತೆಗೆ ಸೂಪರ್ ಫಾಸ್ಫೇಟು, ಅದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಗಿಡಗಳ ಬುಡಗಳಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕೊಡಬೇಕು. ಅದಾದ ಒಂದು ವಾರದ ನಂತರ ಸ್ವಲ್ಪ ಗೊಬ್ಬರಗಳು ಕೊಡಬೇಕಾಗುತ್ತೆ. ಅಂದ್ರೆ ಏನು, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ 100 ಗ್ರಾಮು, DAP 100 ಗ್ರಾಮು, ಒಂದು SOP 100 ಗ್ರಾಮ್, ಇದೆಲ್ಲ ಕೊಟ್ಟು ವ್ಯವಸ್ಥಿತವಾಗಿ ನೀರು ಕೊಡಬೇಕು ಡೈಲಿ. ಇದೇನಂದ್ರೆ ನಿಮ್ಗೆ ಪ್ರೂನಿಂಗ್ ಮಾಡೋದ್ರಿಂದ ಗಿಡಗಳಲ್ಲಿ ನೀರು ಸರಾಗವಾಗಿ ಹರಿಬೇಕು. ಆದ್ರಿಂದ ನೀರು ಚೆನ್ನಾಗಿ ಕೊಟ್ಟು ಈ ಗೊಬ್ಬರಗಳು ಕೊಟ್ಟು 1 ವಾರ ಆದ್ಮೇಲೆ ನೀವು ಚಾಟ್ನಿ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಈ ಸಮಯದಲ್ಲಿ ನಾವು ಏನು ಹೇಳ್ತೀವಿ, ಈಗ ಕಟಾವು ಮಾಡೋ ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಹಿಟ್ಟು ತಿಗಣೆ ಹಾವಳಿ ಜಾಸ್ತಿ ಇರುತ್ತೆ. ಆ ಹಿಟ್ಟು ತಗಣೆಗಳೆಲ್ಲ ಗಿಡಗಳೆಲ್ಲ ಅಲ್ಲಲ್ಲೇ ಇರುತ್ತೆ, ಅಂದರೆ ಈ ತೊಗಟೆ ಕೆಳಗೆ. ಅದರಿಂದ ಈ ಸಮಯದಲ್ಲಿ ಏನು ಮಾಡಬೇಕು, ಗಿಡದ ಕಾಂಡದ ತೊಗಟೆಗಳನ್ನ ತೆಗಿಬೇಕು. ತೊಗಟೆಗಳು ತೆಗೆದು ಅದಕ್ಕೆ ಸ್ವಲ್ಪ ಕ್ರಿಮಿನಾಶಕ ಕಾನ್ಫಿಡರ್ ಆಗ್ಬೋದು ಅಥವಾ ನೂವನ್ನ, ಇದನ್ನ ಸ್ಪ್ರೇ ಮಾಡಬೇಕು. ಮತ್ತೆ ಮಣ್ಣಿಗೆ ಸಹ ಡ್ರೆಂಚ್ ಮಾಡಿ ನೀವು ಮಿಲಿಬಗ್ ಹಾವಳಿಯನ್ನು ತಪ್ಪಿಸ್ಬಿಟ್ರೆ ಮುಂದೆ ಚಿಗುರೋ ಕಡ್ಡಿಗಳಲ್ಲಿ ಮಿಲಿಬಗ್ ಹಾವಳಿ ಇರೋದ್ರಿಲ್ಲ. ಸೊ ಈ ರೀತಿ ನೀವು ಮುಂಜಾಗ್ರತೆ ಕ್ರಮಗಳನ್ನ ಪ್ರೂನಿಂಗ್ ಮುಂಚೆ ಮಾಡ್ಕೋಬೇಕಾಗುತ್ತೆ. ಈಗ ಒಂದ್ಸರಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ಮೇಲೆ ಈ ಚಾಟನಿ ಅಥವಾ ಬಳ್ಳಿ ಸೌರುವಿಕೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ? ಈ ಬ್ಯಾಕ್ ಪ್ರೂನಿಂಗ್ ಅಂದರೆ ಫೌಂಡೇಶನ್ ಪ್ರೂನಿಂಗ್ ಏನಂದರೆ ನಾವು ಹಿಂಬಡ್ತಿಯಾಗಿ ಕಡ್ಡಿಗಳನ್ನ ತೆಗಿಬೇಕು. ಅಂದರೆ ಗಿಡದ ಮೇಲೆ ಒಂದು ಕಾಂಡ ಇರುತ್ತೆ, 2 ಪ್ರೈಮರಿ ಇರುತ್ತೆ, 4 ಸೆಕೆಂಡ್ರಿ ಇರುತ್ತೆ, ಅದು ಬಿಟ್ಟು ಮಿಕ್ಕಿದ ಎಲ್ಲ ಕಡ್ಡಿಗಳನ್ನ ಸವರಬೇಕು. ಸಾಕಷ್ಟು ಬೆಳವಣಿಗೆಯನ್ನು ತೆಗೆದಾಕಬೇಕು. ಈ ರೀತಿ ಸರಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ನೀವು ಚಿಗುರೋ ಕಡ್ಡಿಗಳು ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯಕರವಾಗಿರುತ್ತೆ. ಸೊ ಈ ಸಮಯದಲ್ಲಿ ಏನಂದ್ರೆ ಒಂಥರ ಪೂರ್ತಿ ಗಿಡ ಬೋರ್ಡಾಗಿ ಕಾಣುತ್ತೆ, ಬರೀ ಕಾಂಡ ಇರುತ್ತೆ, 2 ಪ್ರೈಮರೀಸ್ ಇರುತ್ತೆ, 4 ಸೆಕೆಂಡ್ರಿ ಇರುತ್ತೆ. ಆ ರೀತಿ ಕಾರ್ಡನ್ ಮೇಲೆ 1-2 ಕಣ್ಣು ಬಿಟ್ಟು ಬೇಸಲು ಮಿಕ್ಕಿದೆಲ್ಲ ತೆಗೆದುಬಿಡ್ತೀವಿ. ಈ ರೀತಿ ತೆಗಿಬೇಕಾಗುತ್ತೆ. ಸೊ ಇದನ್ನ ನಾವು ಹಿಂಬಡ್ತಿ ಕಟ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸಾಕಷ್ಟು ಬೆಳವಣಿಗೆಯನ್ನ ಇಲ್ಲಿ ತೆಗೆದಾಕ್ಬೇಕು. ಅಂದ್ರೆ ಮುಖ್ಯವಾಗಿ ಈಗ ಬೇರೆ ಬೇರೆ ತಳಿಗಳು ನಮ್ಮಲ್ಲಿದ್ದಾವೆ. ಹೌದು. ಈ ಬೇರೆ ಬೇರೆ ತಳಿಗಳಲ್ಲಿ ಈ ಬೇಸಿಗೆ ಚಾಟಣೆಯನ್ನು ಯಾವ ರೀತಿಯಾಗಿ ಅನುಸರಿಸಬೇಕು ಅಂತ ನೋಡಿ, ಈಗ ನಮ್ಮ ಕರ್ನಾಟಕ ಸಾಮಾನ್ಯವಾಗಿ 2 ಪದ್ಧತಿ ಇದೆ. ಒಂದು, 2 ಸಲ ಪ್ರೂನಿಂಗ್ ಮಾಡಿ ಒಂದೇ ಬೆಳೆ ತೆಗೆಯುತ್ತಾರೆ, ಅದು ಸೀಡ್ಲೆಸ್ ತಳಿಗಳು ಸಾಮಾನ್ಯವಾಗಿ. ಅದೇ ನಮ್ಮ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಬ್ಲೂ ಮತ್ತು ದಿಲ್ಕುಶು, ಇದನ್ನು 2 ಬೆಳೆ ತೆಗಿತಾರೆ, 2 ಪ್ರೂನಿಂಗ್ ಮಾಡಿ. ಆದ್ದರಿಂದ ಈಗ ಬೀಜರಹಿತ ಅಂದರೆ ಸೀಡ್ಲೆಸ್ ದ್ರಾಕ್ಷಿ ತಳಿಗಳಲ್ಲಿ ಏನಾಗುತ್ತೆ, ಅಲ್ಲಿ ಒಂಥರ ಕರೆಕ್ಟಾಗಿ ಬ್ಯಾಕ್ ಪ್ರೂನಿಂಗ್ ಅಂದ್ರೇನು, ಫಾರ್ವರ್ಡ್ ಪ್ರೂನಿಂಗ್ ಅಂದ್ರೆ ವ್ಯವಸ್ಥಿತವಾಗಿ ಮೊದಲಿಂದ ಮಾಡಿ ಬಂದಿದ್ದಾರೆ. ಸೊ ಬ್ಯಾಕ್ ಪ್ರೂನಿಂಗಲ್ಲಿ ಓನ್ಲಿ ಕಡ್ಡಿಗಳನ್ನ ಬೆಳೆಸ್ಕೋತಾರೆ, ಫಾರ್ವರ್ಡ್ ಪ್ರೂನಿಂಗಲ್ಲಿ ಹಣ್ಣುಗಳನ್ನ ಬೆಳೆಸ್ತಾರೆ. ಆದರೆ ಈ ಬೆಂಗಳೂರು ಬ್ಲೂ ಮತ್ತು ಅಲಂಬಿಶಾಹಿಯಲ್ಲಿ ಅಥವಾ ದಿಲ್ಕುಶ್ನಲ್ಲಿ ಏನಾಗುತ್ತೆ, ಫಾರ್ಮರ್ಸ್ 2 ಬೆಳೆ ತೆಗೆಯೋದ್ರಿಂದ ಅವ್ರು ನಿಗದಿತವಾಗಿ

ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಜೆ ಸತೀಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9036149501. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9036149501. ತುಂಬ ಸಂತೋಷ ಡಾಕ್ಟರ್ ಸತೀಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದ್ರಾಕ್ಷಿ ತೋಟದಲ್ಲಿ ಈ ಏಪ್ರಿಲ್ ಚಾಟ್ನಿ ಅಥವಾ ಏಪ್ರಿಲ್ ಬಳ್ಳಿ ಸೌರವಿಕೆ ಮತ್ತು ಈ ಸೌರವಿಕೆ ಆದ ನಂತರ ಏನೇನೋ ಅವರು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದ್ರಾಕ್ಷಿ ಬೆಳೆಗೆ ಬೇಸಿಗೆಯಲ್ಲಿ ಬಳ್ಳಿ ಸೌರವಿಕೆ ಕುರಿತು ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಮೊದಲಿಗೆ ಜಾಹೀರಾತು. ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗುವುದು. 6:50 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ಕನ್ನಡ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ. ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣನವರ್. 9:05 ಮನೆ ಮನೆಯ ಜಗತ್ತು ರೇಡಿಯೋ ಸರಣಿ ಕಾರ್ಯಕ್ರಮ, ರಚನೆ ಬೂದಾಳ್ ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್. 9:30 ಕನ್ನಡ ಭಾರತಿ ಚರ್ಚೆ, ಸ್ವಾತಂತ್ರ್ಯ ಪೂರ್ವ ಕನ್ನಡ ಸಾಹಿತ್ಯ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಮತ್ತು ಪ್ರೊಫೆಸರ್ ಬಸವರಾಜ್ ಕಾಲ್ಗುಡಿ. ಚರ್ಚೆಯಲ್ಲಿ ಭಾಗವಹಿಸಿ ಚರ್ಚೆಯನ್ನು ನಡೆಸಿಕೊಡುತ್ತಾರೆ ಡಾಕ್ಟರ್ ಎಚ್ ಶಶಿಕಲಾ. 10:05 ನಾಟಕ ಚಂದ್ರಗ್ರಹಣ, ಮೂಲ ಕಥೆ ಆನಂದ. ಬಾನುಲಿಗೆ ಅಳವಡಿಸಿದವರು ಭಾರ ವಿಜಯ್ ಕುಮಾರ್, ನಿರ್ಮಾಣ ಸುನಂದಾ ಮೂರ್ತಿ. 10:35 ವಿಶ್ವ ಶ್ರವಣ ದಿನದ ಸಂದರ್ಭದಲ್ಲಿ ವಿಶೇಷ ಸಂವಾದ. ಭಾಗವಹಿಸುತ್ತಾರೆ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರಾದ ಕೆಎಸ್ ಲತಾ ಮತ್ತು ಡಾಕ್ಟರ್ ಎಸ್ಆರ್ ಚಂದ್ರಶೇಖರ್ ಹಾಗೂ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಉಪ ಪ್ರಾಂಶುಪಾಲರಾದ ಸುರೇಶ್ ಟಿ ಅವರು. ಸಂದರ್ಶಕರು ಹಿರಿಯ ಪತ್ರಕರ್ತರಾದ ಬಿಎಸ್ ನಾರಾಯಣಸ್ವಾಮಿ. 11:00 ಚಿತ್ರಗೀತೆಗಳು.